ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶ ನಂತರ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗೆ ಸಂವಾದ. ಭಾಗವಹಿಸುವ ಇಂದಿನ ತಜ್ಞರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ರಾಜು ತೆಗಳ್ಳಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ ಸುರುಳಿ. ನಂತರ ಚಿತ್ತಾಪುರ ತಾಲೂಕಿನ ತರ್ನಳ್ಳಿ ಗ್ರಾಮದ ಮರೆಮ್ಮ ಹೆಗ್ಗಪ್ಪ ತರ್ನಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 528 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 75%, ವಿಜಯಪುರ, ಕೊಪ್ಪಳ ಮತ್ತ ಬಾಗಲಕೋಟೆ ಜಿಲ್ಲೆಗಳಲ್ಲಿ 90%, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 85%, ಅಲ್ಲದೆ ಜೈರಾಬಾದ್ ತಾಲೂಕುಗಳು ಕೂಡ 85% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಚದುರದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆಯನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ತಜ್ಞರೊಂದಿಗಿನ ಸಂವಾದ. ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜು ತೆಗಳ್ಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಮ್ಮ ಕೃಷಿಯೊಳಗಿರುವಂತಹ ಸಮಸ್ಯೆಗಳಿಗೆ ಮತ್ತು ಪ್ರಶ್ನೆಗಳಿಗೆ ಈ ಕಾರ್ಯಕ್ರಮದೊಳಗೆ ತಾವು ಪರಿಹಾರಗಳನ್ನ ಹುಡುಕೊಳ್ಬಹುದು, ನಮ್ಮ ವಿಜ್ಞಾನಿಗಳು ತಮ್ಮ ಜೊತೆಗೆ ಸಮಾಲೋಚನೆ ಮಾಡಿ ವಿಶೇಷವಾಗಿ ಅವರು ಹೊಲಗಳಿಗೆ ಭೇಟಿ ನೀಡಿ ಅಲ್ಲಿ ಏನು ಸಮಸ್ಯೆಗಳಾಗ್ಯಾವ ಅವುಗಳನ್ನು ಕೂಡ ಗಣನೆಗೆ ತಗೊಂಡು ತಮಗೆ ಪರಿಹಾರ ಹೇಳುವಂತಹ ಒಂದು ಕಾರ್ಯವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸುವುದಕ್ಕೆ ಎಂದಿನಂತೆ ನಮ್ಮ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರು ನಮ್ಮ ಜೊತೆಗೆ ಸಂವಾದದೊಳಗೆ ಭಾಗವಹಿಸ್ತಾ ಇದ್ದಾರೆ. ತೆಗ್ಗಳ್ಳಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈಗ ನಾವು ಕಳೆದ ವಾರ ಏನು ವಿಚಾರ ಮಾಡಿದ್ವಿ, ಅನೇಕ ವಿಷಯಗಳ ಬಗ್ಗೆ ಅವತ್ತು ಚರ್ಚೆ ಮಾಡಿದ್ವಿ, ವಿಶೇಷವಾಗಿ ಈ ಹದ ಮಳೆ ಆದಂತಹ ಒಂದು ಸಂದರ್ಭದೊಳಗೆ ಏನ್ ಮಾಡಬಹುದು ರೈತರು ಅನ್ನೋದ್ರ ಬಗ್ಗೆ ಕೂಡ ವಿಚಾರ ಮಾಡಿದ್ವಿ. ಆಮೇಲೆ ತೊಗರಿ ಒಳಗೆ ಬರುವಂತಹ ಅನೇಕ ಕೀಟಗಳ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಎಳ್ಳಿನ ಬಗ್ಗೆ ಮಾತಾಡಿದ್ವಿ, ಎಳ್ಳು ಚಲೋ ಕಾಳು ತುಂಬಬೇಕು ಅಂತಂದ್ರೆ ಏನ್ ಮಾಡಬೇಕು ಅನ್ನುವಂತಹ ವಿಚಾರ ಕೂಡ ತಾವು ಹೇಳಿದ್ರಿ. ಆಮೇಲೆ ಕಬ್ಬು ಮತ್ತು ತೊಗರಿ ಒಳಗೆ ವಿಶೇಷವಾಗಿ ಗೊಣ್ಣೆ ಹುಳು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಾವು ವಿಸ್ತಾರವಾಗಿ ಕಳೆದ ಕಾರ್ಯಕ್ರಮದೊಳಗೆ ಹೇಳಿದ್ರಿ. ಆಮೇಲೆ ನಮ್ಮ ರೈತರು ಯಾವ ರೀತಿ ತಮ್ಮ ಉತ್ಪನ್ನವನ್ನ ಸಂಗ್ರಹ ಮಾಡಿಡಬೇಕು, ಯಾಕಂದ್ರೆ ಬೆವರು ಇಳಿಸಿ ದುಡಿದಿರ್ತಾರೆ, ಶ್ರಮ ಇರ್ತದೆ, ಅದು ನಿಷ್ಫಲ ಆಗಿ ಹೋಗಬಾರದು, ಅದಕ್ಕೆ ಯೋಗ್ಯ ಬೆಲೆ ಬರಬೇಕು ಅಂತ ಅನ್ನುವಂತಹ ಒಂದು ನಿಟ್ಟಿನೊಳಗೆ ಯಾವ ರೀತಿ ನಮ್ಮ ರೈತರು ವೈಜ್ಞಾನಿಕವಾಗಿ ಅವುಗಳನ್ನು ಸಂಗ್ರಹಣೆ ಮಾಡಬೇಕು ಮತ್ತೆ ಒಳ್ಳೆ ಬೆಲೆಯನ್ನು ಪಡೆಯುವುದಕ್ಕೆ ಈ ಒಂದು ಕ್ರಮಗಳು ಯಾವ ರೀತಿ ಅವರಿಗೆ ಸಹಾಯ ಆಗ್ತಾವ, ಈ ಎಲ್ಲ ವಿಷಯಗಳ ಬಗ್ಗೆ ಕಳೆದ ಕಾರ್ಯಕ್ರಮದೊಳಗೆ ನಾವು ನೋಡಿದ್ವಿ. ಇನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ಅನೇಕ ವಿಷಯಗಳು ತಮ್ಮಲ್ಲಿ ಇರಬಹುದು, ತಾವು ಹೊಲಗಳಿಗೆ ಭೇಟಿ ಕೊಟ್ಟಿರ್ತೀರಿ, ಆಮೇಲೆ ರೈತರು ತಮಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಯಾವ್ಯಾವ ಒಂದು ಸನ್ನಿವೇಶ ನಾವು ಇವತ್ತಿನ ದಿವಸ ನೋಡೋದಕ್ಕೆ ಸಿಗ್ತದೆ, ಮತ್ತೆ ನಮ್ಮ ರೈತರು ಏನು ಮಾಡುವುದು ಈ ವಾರ ಅನ್ನೋದ್ರ ಬಗ್ಗೆ ನಾವು ಈ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಮೊದಲಿಗೆ ಒಂದೆರಡು ಮಾತು ಏನಪ್ಪಾ ಅಂತಂದ್ರೆ ವಾತಾವರಣದ ಬಗ್ಗೆ. ಕಳೆದ ವಾರದೊಳಗೆ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ ಆ ರೀತಿ ನಿರೀಕ್ಷೆ ಮಾಡದಂತಹ ವಾತಾವರಣ ಇರಲಿಲ್ಲ. ನಮ್ಮ ವಾರ ಪೂರ್ತಿ ಹಗುರವಾಗಿ ಮಳೆ ಆಗುವಂತಹ ಸಾಧ್ಯತೆಗಳನ್ನ ನಾವು ವಿಜ್ಞಾನಿಗಳು ಹೇಳಿದ್ರು, ಆದ್ರೆ ಆ ತರ ನಮಗೆ ವಾತಾವರಣ ಸಿಗಲಿಲ್ಲ. ಮೊದಲಿನ ಒಂದೆರಡು ದಿವಸಗಳು ಕೆಲವು ಕಡೆ ಮಳೆ ಆಯಿತು, ಅದರ ನಂತರ ವಾರ ಮುಗಿದಂಗೆಲ್ಲ ಒಂದೆರಡು ಮೂರು ದಿವಸ ಇವತ್ತು ಕೂಡ ಸ್ವಲ್ಪ ಅಲ್ಲಲ್ಲಿ ಮಳೆ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಡುವ ಬಹಳಷ್ಟು ಒಣ ವಾತಾವರಣ ಇದ್ದದ್ದು ನಮ್ಮ ಗಮನಕ್ಕೆ ಬಂದದ. ಇಂಥ ಒಂದು ಸನ್ನಿವೇಶದೊಳಗೆ ತಾವು ಏನು ಫೀಲ್ಡ್ ವಿಸಿಟ್ ಮಾಡಿರಿ, ಅಲ್ಲಿದ್ದಕ್ಕೆ ಇಲ್ಲಿದ್ದಕ್ಕೆ ಯಾವ ರೀತಿಯಾದಂಥ ಒಂದು ತಾಳೆ ಆಗ್ತದೆ, ಮತ್ತು ನಮ್ಮ ರೈತರು ಯಾವ್ಯಾವ ಸಮಸ್ಯೆಗಳಿಗೆ ಈಗ ಉತ್ತರ ಕೊಡಬೇಕಾಗಿದೆ, ಉತ್ತರ ಹುಡುಕಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ತಮ್ಮದೇ ಆದಂಥ ವಿಚಾರಗಳನ್ನು ಹೇಳಬೇಕು ನಮ್ಮ ರೈತರಿಗೆ. ಸರ್, ಈಗ ನಾವು ಕಳೆದ ವಾರ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಆಮೇಲೆ ನಾವು ಕೂಡ ಒಂದು ಎಲ್ಲ ಒಂದು ಸಮೀಕ್ಷೆ ಮಾಡ್ಕೊಂಡಿದ್ದೇವೆ ಸರ್ ಪ್ರತಿ ವಾರ ಹೋಗುವಂತೆ. ಆಮೇಲೆ ಇನ್ನೊಂದು ಒಂದು ವಿಶೇಷ ಏನ್ ಮಾಡ್ಕೊಂಡಿದ್ದಾರೆ, ಒಬ್ಬ ವಿಜ್ಞಾನಿ ಒಬ್ಬ ಒಂದು ರೈತ ಸಂಪರ್ಕ ಕೇಂದ್ರ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪ್ರತಿ ಸೋಮವಾರ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತಾರೆ, ಅಲ್ಲಿ ಇರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ಅಲ್ಲಿ ಏನಿದೆ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ನಾವು ನೋಡಿದಾಗ ಏನಾಯ್ತಪ್ಪ ಅಂದ್ರೆ ಹೆಸರಿನ ಬೆಳೆ ಬಹಳಷ್ಟು ಕಡೆ ನೋಡಿದಾಗ ಅವು ಕಟಾವ್ ಆಗಿದ್ದಾವೆ ಸರ್, ರಾಶಿನೂ ಮಾಡಿದ್ದಾರೆ, ಬಹಳಷ್ಟು ಮಂದಿ ರಾಶಿ ಮಾಡಿಕೊಂಡು ಒಳ್ಳೆ ಇಳುವರಿನೂ ಪಡ್ಕೊಂಡಿದ್ದಾರೆ. ಆಮೇಲೆ ಇನ್ನು ಕೆಲವೊಂದು ರಾಶಿ ಮಾಡುವ ಒಂದು ಹಂತದಲ್ಲಿ ಇದಾವೆ. ಈಗ ಕೆಲವೊಂದು ಕಡೆ ಏನಾಗಿದೆ, ಫುಲ್ ಹಸಿ ಹಸಿ ಇದಾವ್ರಿ, ಎಲ್ಲ ಅಂದ್ರೆ ನೆಲ ಎಲ್ಲ ಹಸಿ ಇದೆ ಸರ್. ಮೊನ್ನೆ ಒಂದು ಇವತ್ತು ನಿನ್ನೆ ಮಳೆ ಆಗಿದೆ, ನೆಲ ಎಲ್ಲ ಹಸಿ ಇದಾವೆ. ಹಸಿ ಆದ ಕೂಡಲೇ ಏನಾಗ್ತಾ ಇದೆ ಸರ್, ಅಲ್ಲಿ ನಾವು ತೆಗೆದು ಕಿತ್ತಿ ರಾಶಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಾಳೆಲ್ಲ ಒಣಗಿದಾವೆ ಸರ್, ಬಟ್ ರಾಶಿ ಮಾಡ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಅಂತದೊಂದು ಸಿಚುವೇಶನ್ ಇದೆ. ಆಮೇಲೆ ಎಲ್ಲೆಲ್ಲಿ ನಮ್ದು ತೊಗರಿ ಬೆಳೆ ಏನಿದೆ ಅಲ್ಲ ಸರ್, ಅದಕ್ಕೆ ಒಂದು ಒಳ್ಳೆ ರೀತಿಯಾಗಿ ಮಳೆ ಆಗಿದ್ದಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಸರ್. ತೊಗರಿ ಬೆಳೆಗೆ ಅನುಕೂಲ ಆಗಿದೆ, ತೊಗರಿ ಬೆಳೆಗೆ ಸರ್. ಸೋಯಾಬೀನ್ ಏನು ಇನ್ನು ಕೆಲವೊಂದು ಕಡೆ ಬಹಳಷ್ಟು ನೀರಿಗೆ ಬಂದಿತ್ತು ಸೋಯಾಬೀನ್, ಅಲ್ಲಿನೂ ಕೂಡ ಒಂದು ಅನುಕೂಲ ಆಗಿದ್ದಕ್ಕಂಥದ್ದನ್ನು ನಾನು ನೋಡ್ತೇವೆ ಸರ್. ಆಲ್ಮೋಸ್ಟ್ ಎಲ್ಲರಿಗೂ ಅನುಕೂಲ ಆಗಿದೆ ಸರ್. ಈಗ ಒಂದು ಹೆಸರಿನ ಬೆಳೆಯಲ್ಲಿ ಬಹಳಷ್ಟು ಜನ ರೈತರು ನಮಗೆ ಹೇಳ್ತಾ ಇದ್ರು ಸರ್, ಈಗ ಫುಲ್ ಎಲ್ಲ ಕಾಳ ಕಟಾವ್ ಬಂದಿದೆ, ಬಟ್ ಹಸಿ ಇದೆ, ಇಮಿಡಿಯೇಟ್ ಆಗಿ ನಾವು ಕಟ್ ಮಾಡ್ಬೇಕು, ಆದ್ರೆ ಕಿತ್ಲಕ್ಕ ಆಗ್ತಾ ಇಲ್ಲ, ಇಲ್ಲಿ ಒಣಗಿ ಬೀಳುವಂತದ್ದು ಏನಾರ ಇದೆ ಏನೋ ಅಂತ ಹೇಳ್ತಾರೆ, ಅಂದ್ರೆ ಅವರಿಗೆ ಕಟಾವ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದು ಇರದು ಒಂದು ಪರಿಹಾರವಾಗಿ ನಮ್ಮಲ್ಲಿ ಒಂದು ಶಿಫಾರಸು ಇದೆ ಸರ್, ಇದು ಪರಕೋಟ್ ಅಂತಕ್ಕಂಥ ಏನ್ ಕಳೆನಾಶಕ ಬರುತ್ತಲ್ಲ, ಅದು ನಿರ್ವಹಿಸಲಿಲ್ಲಪ್ಪ ಅಂದ್ರೆ ಅವಾಗ ಬಹಳಷ್ಟು ವರ್ಷ ಇತ್ತು ಅದು ಅಂತಂದ್ರೆ ನಾವು ಅದ್ರ ಮೇಲೆ ಸಿಂಪರಣೆ ಮಾಡ್ಬೋದು ಸರ್, ಶಿಫಾರಸ್ ಇದೆ ಸರ್. ಅದನ್ನ ಸಿಂಪರಣೆ ಮಾಡಿ ಎಲೆಗಳು ಎಲ್ಲ ಒಣಗ್ತವೆ, ಒಣಗಿದ್ಮೇಲೆ ಅದಕ್ಕೆ ಕಿತ್ಕೊಳ್ಳಕ್ಕೆ ಸರಳ ಆಗುತ್ತೆ. ಆ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡು ಕೂಡ ಮಾಡ್ಕೋಬಹುದು ಸರ್. ಅಂದ್ರೆ ಕಳೆನಾಶಕವನ್ನ ಬೆಳೆ ಮೇಲೆ ಸಿಂಪರಣೆ ಮಾಡ್ರಿ ಅಂತಿರ್ತಾವ ಅಂದ್ರೆ ಒಣಗಿದ ಮೇಲೆ ಸರ್. ಒಣಗಿದ ಮೇಲೆ ಎಲ್ಲಿ ಹಸಿ ಇರ್ತಾವ ಕಾಳೆಲ್ಲ ಒಣಗಿದ್ ಬಂದಿರ್ತದೆ ಸರ್, ನಾಳೆ ನಾಡ್ದು ಮತ್ ಮಳೆ ಬತ್ತು ಅಂದ್ರೆ ಹಾಳಾಗುವಂತ ಒಂದು ಸಾಧ್ಯತೆಗಳು ಇರ್ತವೆ ಅಂತ ಒಂದು ಸಿಚುವೇಶನ್ ದಾಗ ನಾವು ಕಳೆನಾಶಕವನ್ನು ಸಿಂಪರಣೆ ಮಾಡಿ ಅದನ್ನ ಎಲೆಗಳಲ್ಲೆಲ್ಲ ಉದುರಿಸಿ ಮ್ಯಾಗಿನ ಕಾಯಿ ತಕೊಳ್ತಕ್ಕಂತ ಒಂದು ಕೆಲಸ ಮಾಡಬಹುದು ಸರ್. ಇದರಿಂದ ಒಂದು ವೈಜ್ಞಾನಿಕವಾಗಿ ಏನ್ ಕಂಡುಬಂದಿದೆ ಅಂದ್ರೆ ಮುಂದೆ ನಾವು ಮೊಳಕೆ ಪ್ರಮಾಣದಲ್ಲಾಗ್ಲಿ ಅಥವಾ ಅದರಲ್ಲಿ ಉಳುವಿಕೆಯಲ್ಲಿ ಕೀಟನಾಶಕದ ಅಂದ್ರೆ ಕಳೆನಾಶಕದ ಉಳುವಿಕೆ ಯಾವ್ದು ಕಂಡು ಬಂದಿಲ್ಲ. ಇದು ಒಂದು ಪ್ರಮುಖವಾಗಿ ಇರ್ತಕ್ಕಂಥದ್ದು ರೈತರ ಗಮನದಲ್ಲಿ ಇಟ್ಕೋಬೇಕು ಸರ್. ಆಮೇಲೆ ಇದನ್ನ ಇನ್ನೊಂದು ಬಹಳಷ್ಟು ಒಳ್ಳೇದು ಇದಪ್ಪ ಅಂತೇಳಂದ್ರೆ ಇದೇನ ರಾಶಿ ಮಾಡಿರ್ತಾರಲ್ಲ ಸರ್, ಉದ್ದು ಹೆಸರು ರಾಶಿ ಮಾಡಿದಂತ ನೋಡಿದ್ವಿ, ಸಾಕಷ್ಟು ಅದ್ರದ್ದು ಹೊಟ್ಟೆ ಅದೆಲ್ಲ ಹೋಗಿ ಒಂದು ಭೂಮಿ ದನಕದೆಲ್ಲ ತಿನ್ನಿಸಿ ಉಳಿದಿದ್ದೇನು ಕಸ ಇರ್ತಿತ್ತಲ್ಲ ಉಳುವಿಕೆ ಬೆಳೆ ಉಳುವಿಕೆ ಹಂಗೆ ಹೋಗಿತಾ ಇದಾರೆ ಸರ್. ಅದನ್ನ ಅಲ್ಲಿ ಕೆಲವೊಬ್ರು ಬೆಂಕಿ ಹಚ್ಚಿದ್ರು, ನಿನ್ನೆ ನೋಡ್ತಾ ಇದ್ದೇವೆ ಕೆಲವೊಬ್ರು ಬೆಂಕಿ ಹಚ್ಚತಕ್ಕಂತ ಒಂದ್ ಕೆಲಸ ಮಾಡಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ಈಗ ಆಗಸ್ಟ್ 15 ಸೆಪ್ಟೆಂಬರ್ 15 ಒಂದು ಎಮ್ಮೆ ನೀರು ನರೇಗಾ ಯೋಜನೆಯಲ್ಲಿ ಸರ್ ಎರೆಹುಳು ಗುಂಡಿ ಕಟ್ಟಿಸುವಂತದ್ದು ಒಂದು ಸರ್ಕಾರ ಒಂದು ಯೋಜನೆ ಮಾಡಿದೆ, ಅದಕ್ಕೆ ಅದನ್ನ ಉಪಯೋಗ ಮಾಡ್ಕೊಂಡ್ರು ಅಂದ್ರೆ ಬಹಳ ಒಳ್ಳೇದಾಗ್ತೈತಿ ಅಂತ ನನ್ನ ಅನ್ಸುತ್ತೆ ಸರ್. ಬರೋಬ್ಬರಿ, ಈ ಏನ್ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಏನಿದೆ ಇದ್ರೊಳಗೆ ಎಲ್ಲಾ ಬಹುತೇಕ ಎಲ್ಲಾ ಕೃಷಿ ಕಾರ್ಯಕ್ರಮಗಳನ್ನ ನಮ್ಮ ರೈತರು ಮಾಡ್ಕೊಳ್ಬಹುದು, ತಮ್ಮ ಹೊಲದೊಳಗೆ ಮಾಡ್ಕೊಳ್ಬಹುದು, ಸ್ವಂತ ಹೊಲದೊಳಗೆ ಮಾಡ್ಕೊಳ್ಬಹುದು. ಅದಕ್ಕೆ ಇದ್ರ ಬಗ್ಗೆ ನಮ್ಮ ರೈತರು ಬಹಳಷ್ಟು ಕಾಳಜಿ ವಹಿಸಬೇಕು. ಸಾಕಷ್ಟು ಜನ ಇದ್ರ ಕೊಟ್ಟಿಗೆ ಕಟ್ಟಿಸುವಂತದ್ದಾಗ್ಲಿ ಆಮೇಲೆ ಪೌಲ್ಟ್ರಿ ಮಾಡೋದಾಗ್ಲಿ, ವಿಶೇಷವಾಗಿ ಇದನ್ನ ಎರೆಹುಳು ಘಟಕಕ್ಕೆ ಈ ತಿಂಗಳ ಒಂದು ಅಭಿಯಾನ ಇಟ್ಟಂಗೆ ಇಟ್ಟಿದ್ದಾರೆ. ಹೌದು ಅದಕ್ಕೆ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದಂತ. ಹೌದು ಇದನ್ನ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವ್ರನ್ನ ಸಂಪರ್ಕ ಮಾಡಬಹುದು, ಇಲ್ಲಂತಂದ್ರೆ ಕಾರ್ಯದರ್ಶಿಗಳಿರ್ತಾರೆ ಅವರಿಗೆ ಹೋಗಿ ಸಂಪರ್ಕ ಮಾಡಿದ್ರೆ ಅವರಿಗೆ ಬಹುತೇಕ ನಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತಿದೆ ಇದು ನರೇಗಾ ಯೋಜನೆ ಒಳಗೆ ಯಾವ ರೀತಿಯಾಗಿ ಕೃಷಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಅದರ ಉಪಯೋಗ ಅವ್ರು ಮಾಡಿಕೊಂಡ್ರೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ನಮ್ಮ ರೈತರಿಗೆ ತಮ್ಮ ಸ್ವಂತ ಹೊಲದೊಳಗೆ ಕೆಲಸ ಮಾಡೋದಕ್ಕೆ ಕೂಲಿ ಹಚ್ಚಿ ಸರ್ಕಾರ ಇದೊಂದು ವ್ಯವಸ್ಥೆ ಮಾಡಿದೆ. ಹಾ, ಅವರು ತಮ್ಮ ಹೊಲದೊಳಗೆ ಕೆಲಸ ಮಾಡಿ ತಾವೇ ಕೆಲಸ ಮಾಡಿ ಅದಕ್ಕೆ ತಾವು ಪಗಾರ ತಗೊಳ್ಳುವಂತಹ ಒಂದು ವ್ಯವಸ್ಥೆ ಇದೆ. ಇದು ಬಹಳ ಅನುಕೂಲ ಆಗ್ತದೆ ನಮ್ಮ ರೈತರಿಗೆ. ಅದರ ಬಗ್ಗೆ ಅವರು ಸಾಕಷ್ಟು ವಿಚಾರ ಮಾಡಿ ಪಂಚಾಯತಿಯನ್ನ ಸಂಪರ್ಕ ಮಾಡಬಹುದು ಈ ಸಂದರ್ಭದೊಳಗೆ. ಆಮೇಲೆ ಸೋಯಾ ಬೆಳೆದ ಏನು ಪರಿಸ್ಥಿತಿ? ಸೋಯಾ ಇನ್ನು ಸ್ವಲ್ಪ ದಿವಸಕ್ಕೆ ಕಟಾವಿಗೆ ಬರ್ತದ ಅನ್ನುವಂತ ಒಂದು ಮಾತದ. ಎರಡು ಸಿಚುವೇಶನ್ಸ್ ಇದಾವೆ ಸರ್. ಒಂದು ತಡ ಮಾಡಿ ಬಿದ್ದಿದಂತ ಸೋಯಾಬೀನ್ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಈಗ ಕಾಯಿ ಕಟ್ಟತಕ್ಕಂಥದ್ದು ಒಂದು ನೋಡಿದೆವು ಸರ್. ಆಲ್ರೆಡಿ ಮುಂಚಿತವಾಗಿ ಬಿತ್ತನೆ ಮಾಡಿದಂತ ಮೊದಲು ಮಳೆಗೆ ಬಿತ್ತನೆ ಮಾಡಿದಂತವ್ರು ಕಾಯಿಗಳು ಸಾಕಷ್ಟು ಇದಾವೆ ಸರ್. ಒಂದೊಂದು ಗಿಡದಾಗ ಸಮೀಕ್ಷೆ ಮಾಡಿದಾಗ 200-200 ಕಾಯಿಗಳನ್ನು ಇದಾವೆ, ಒಳ್ಳೆ ತುಂಬಿಕೊಂಡಂತದ್ದು ಅದಿದೆ. ಇನ್ನು ಹೂ ಆಡುವ ಹಂತದಲ್ಲಿ ಏನು ಸೋಯಾಬೀನ್ ಇದೆ ಅವರಿಗೂ ಒಂದು ಅನುಕೂಲ ಆಗಿದೆ ಸರ್. ಈಗ ಅದನ್ನು ಕೂಡ ಒಳ್ಳೆ ಬೆಳೆ ಆಗಿದೆ. ಇನ್ನ ಕೆಲವೊಂದು ಅಗದಿ ಒಂದು ಲಾಸ್ಟ್ ಅಂದ್ರೆ ಕಳೆದ ವಾರದಕ್ಕಿಂತ ಹಿಂಚಿತವಾಗಿ ಎಲ್ಲಿ ನಮಗೆ ಮಳೆ ತೇವಾಂಶದ ಕೊರತೆ ಕಂಡಿದೆ ಅಲ್ಲ ಸರ್, ಅಲ್ಲಿ ಸ್ವಲ್ಪ ಹೊಡೆದು ಬಿದ್ದಿದೆ ಸರ್ ಸೋಯಾಬೀನಿಗೆ. ಅಂದ್ರೆ ಏನಾಗಿದೆ, ಕಾಳುಗಳು ಸಣ್ಣದಾಗ್ತಕ್ಕಂತ ಸಾಧ್ಯತೆಗಳು ಇದಾವೆ. ಅದನ್ನ ಬಿಟ್ರೆ ಒಳ್ಳೆ ರೀತಿಯಾಗಿ ಇರ್ತಕ್ಕಂತ ಒಂದು ಗುಣಮಟ್ಟದ ಒಂದು ಬೆಳೆ ನಾವು ಕಾಣಬಹುದು ಸರ್. ಏನೋ ಒಂದು ಸಮಸ್ಯೆಗಳಿದೆ ಅಂದ್ರೆ ಸಾಕಷ್ಟು ಸೋಯಾ ಕೂಡ ಚೇತರಿಸಿಕೊಂಡದ ಅಂತೀರಿ? ಹಾ, ಸೋಯಾ ಕೂಡ ಚೇತರಿಸಿಕೊಂಡಿದೆ ಸರ್. ತೊಗರಿ ಹೆಂಗ? ತೊಗರಿಗೆ ಈ ಮಳೆ ಬಹಳಷ್ಟು ಅನುಕೂಲ ಆಗ್ಯದ ಅಂತೀರಿ? ತೊಗರಿಗೆ ಬಹಳಷ್ಟು ಅದ್ಭುತವಾದಂತ ಅನುಕೂಲತೆ ಹೇಳ್ಬೋದು ಸರ್ ಈ ಮಳೆ. ತೊಗರಿಗೆ ಬಹಳಷ್ಟು ಕಡೆ ಅಲ್ಲಲ್ಲಿ ಒಣಗ ಅಂದ್ರ ಮಳೆ ಕೊರತೆ ಕಾಣಿಸ್ತೈತೆ ಸರ್ ತೇವಾಂಶದ್ದು. ಅದಕ್ಕೆ ಈಗ ಸಾಕಷ್ಟು ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು ಸರ್. ತೊಗರಿಗೆ ನೋಡ್ತೀವಿ ಬೆಳೆ ಚಿತ್ರಿಸ್ಕೊಳ್ಳಕ್ಕೆ ಬಹಳ ಕರೆಕ್ಟ್ ಟೈಮಿಗೆ ಒಂದು ಮಳೆ ಆದಂತೆ ಆಗಿತ್ತು ಅಂತ ಸಾಕಷ್ಟು ಜನ ರೈತರಿಗೂ ಮಾತಾಡ್ಸಿದ್ವಿ ಸರ್. ನಾವು ಅಲ್ಲೇ ಇಲ್ಲ ಸರ್ ಅನುಕೂಲ ಆಗಿದೆ, ಬಹಳಷ್ಟು ಒಳ್ಳೆ ರೀತಿಯಿಂದ ಅನುಕೂಲ ಆಗಿದೆ ಅಂತ ಹೇಳಿ ಹೇಳ್ತಕ್ಕಂಥದ್ದು ಒಂದು. ಮತ್ತೆ ಈಗ ಏನು ಕೆಲಸ ಉಳಿದಾವಂತೀರಿ ತೊಗರಿ ಬೆಳೆ ಒಳಗೆ? ಈಗ ತಾವು ಹಿಂದಿನ ವಾರ ಹೇಳದಂಗ ಕುಡಿ ಚೂಟುವಂತ ಒಂದು ಕೆಲಸ ನಮ್ಮ ರೈತರು ಬಹಳಷ್ಟು ಜನ ಮಾಡಿದ್ದಾರೆ. ಮತ್ತೆ ಈಗ ಅದ್ರೂ ಒಂದು ಕೆಲವೊಂದು ಏನಾಗಿದೆ ಸರ್, ತಾವು ಒಳ್ಳೆ ಇದನ್ನ ಮಾಡ್ಕೊಟ್ರಿ ಸರ್. ಬಹಳಷ್ಟು ಕಡೆ ನಮಗೆ ಸಮಸ್ಯೆಗಳು ಬರ್ತಾ ಇರೋದಪ್ಪ ಅಂತೇಳಂದ್ರೆ ಒಂದು ಗೊಡ್ಡ ರೋಗದ ಸಮಸ್ಯೆ ಬರ್ತಾ ಇದೆ ಸರ್. ಗೊಡ್ಡ ರೋಗದ ಸಮಸ್ಯೆ ಎಲ್ಲಿ ನೋಡ್ತಿದ್ದಾವೆ ಅಲ್ಲಿ ಬಹಳ ಮಂದಿ ಲಕ್ಕಿ ಎಲ್ಲಿ ಆದಂಗ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್. ಎರಡು ಒಂದು ನಾವು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಸರ್. ಮೊಟ್ಟ ಮೊದಲದ್ದು ಗೊಡ್ಡ ರೋಗದ ಲಕ್ಷಣಗಳು ಸಂಪೂರ್ಣವಾಗಿ ತಿಳ್ಕೋಬೇಕು ಸರ್. ಅಂದ್ರೆ ಹಳದಿ ಮಿಶ್ರಿತ ಹಸಿರು ಬಣ್ಣದಾಗಿರ್ತವೆ, ಆಮೇಲೆ ಗಿಡಗಳು ಗಿಡದಾಗಿ ಬೆಳೆದಿರ್ತಾವೆ, ಉಳಿದಿದ್ದ ಗಿಡಕ್ಕೆ ಕಂಪೇರ್ ಮಾಡಿದಾರೆ ಸರ್. ಯಾಕಂದ್ರೆ ಇನ್ನೂ ಹೂವಾಗಿಲ್ಲ, ಏನಾಗಿಲ್ಲಲ್ಲ ಸರ್, ಪರ್ಫೆಕ್ಟ್ ಇದು ಆಗಂಗಿಲ್ಲ ಸರ್. ಹಂಗಾಗಿ ಏನಾಗ್ತಿತ್ತು ಅಂತೇಳಿ ಅಂತವ್ ಲಕ್ಷಣಗಳು ಕಂಡುಬೇಕು. ಇನ್ನೊಂದು ಸೇಮ್ ಲಕ್ಷಣ ಎದುರಾಗ ಬರ್ತೈತಿ ಅಂತೇಳಂದ್ರೆ ಸರ್, ನಮ್ಮ ಈ ಪೋಷಕಾಂಶಗಳ ಕೊರತೆ ಆದ್ರೂ ಒಂದು ಲಕ್ಷಣಗಳು ಬರ್ತದೆ. ಹೌದು, ಅದಕ್ಕೆ ನಾವು ಎರಡು ತಿಳ್ಕೊಂಡು ನಾವು ಮಾಡ್ಕೊಳ್ಳೋದು ಒಳ್ಳೇದು ಅಂತೇಳಿ ಅನ್ನಿಸ್ತು. ಅದಕ್ಕೆ ಏನಾಗ್ತದೆ ಸರ್, ಈಗ ಒಮ್ಮೆ ನಾವು ಸುಮ್ ಸುಮ್ನೆ ಗೊಡ್ಡ ರೋಗ ಐತಿ ಅಂತ ಹೇಳಿದ್ರೆ ಅದು ಸರಿ ಆಗಂಗಿಲ್ಲ ಸರ್. ಅದಕ್ಕೆ ಗೊಡ್ಡ ರೋಗ ಐತಿ ಅಂತ ಹೇಳಿ ಕಿತ್ತು ಹೋಗಿದೀವಪ್ಪ ಅಂತಂದ್ರೆ ಆಗಂಗಿಲ್ಲ. ಅದಕ್ಕೆ ಸಂಬಂಧ ನಾವು ಪಕ್ಕ ತಿಳ್ಕೊಂಡು ಕೇಳ್ಬೇಕು. ಗೊಡ್ಡು ರೋಗದ ಏನು ಲಕ್ಷಣಗಳಿರ್ತಾವ, ಈಗ ತಾವು ಹೇಳಿದ್ರೆ ಪೋಷಕಾಂಶಗಳ ಕೊರತೆಯಿಂದಾಗಿ ಕೂಡ ಅದೇ ಲಕ್ಷಣಗಳು ಕೆಲವೊಮ್ಮೆ ಇರ್ತಾವ ಅಂತ ಹೇಳಿ. ಈಗ ಏನು ಹಸಿರು ಎಲೆ ಇರ್ತದ, ಅದು ಹಳದಿ ಆಗಿಬಿಡ್ತದ. ಅದ್ರ ಜೊತೆಗೆ ಗೊಡ್ಡು ರೋಗ ಬಂದಿತ್ತು ಅಂತಂದ್ರ ಗಿಡ ಸಣ್ಣದಾಗ್ತದ, ಮುಟ್ಟರ್ಕೊಂಡ್ ಬಿಡ್ತದ, ಇಂಥವೆಲ್ಲ ಲಕ್ಷಣಗಳು ಅದು ಇರ್ತದ. ಬೆಳವಣಿಗೆ ಸರಿ ಆಗಂಗಿಲ್ಲ, ಹೂ ಆಗಂಗಿಲ್ಲ. ಹೌದ್ ಸರ್, ಇದು ಒಂದು ಅಂದ್ರೆ ಈಗಿನ ಹೂ ಆಡೋ ಹಂತದಲ್ಲಿಲ್ಲ ಸರ್, ಅವ್ರಿಗೆ ಮುಂದೆ ಕನ್ಫ್ಯೂಷನ್ ಆಗುತ್ತೆ ಸರ್. ಬಹಳಷ್ಟು ಮಂದಿ ರೈತರು ತಗೊಂಡ್ಬಂದಿದ್ರು ಸರ್. ನಾನು ಯಾವ್ದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತಗೊಂಬಂದು ಪೋಷಕಾಂಶಗಳ ಕೊರತೆ ಇದೆ ಇಲ್ರಿ, ಗೊಡ್ಡ ರೋಗ ಆಗಿದೆ ಎಲ್ಲ ಕಿತ್ತೋಗಬೇಕು, ಆ ತರ ಒಂದು ತಲೆಯಾಗನು ಬರ್ತಾ ಇದೆ. ಅದಕ್ಕಾಗಿ ಹಂಗ ಕಿತ್ತೋಗಿದ್ರೆ ಅಂದ್ರೆ ಸಂಪೂರ್ಣವಾಗಿ ಒಂದು ನಾಶ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾವು ಪಕ್ಕ ತಿಳ್ಕೊಬೇಕು ಸರ್, ಗೊಡ್ಡ ರೋಗ ಯಾವ್ದು, ಪೋಷಕಾಂಶಗಳ ಲಕ್ಷಣ ಯಾವ್ದು. ಅದಕ್ಕೆ ನನಗೆ ಅನಿಸಿದ ಮಟ್ಟಿಗೆ ಏನ್ ಮಾಡ್ಬೇಕು ಅಂತೇಳಂತಂದ್ರೆ ಸರ್, ಅವರು ಸಮೀಪದ ರೈತ ಸಂಪರ್ಕ ಕೇಂದ್ರ ಆಗ್ಲಿ ಅಶ್ನಾನ ಕೇಂದ್ರಕ್ಕಾಗಿ ಭೇಟಿ ಕೊಟ್ಟರು ಅಂತೇಳಂತಂದ್ರೆ ಸರ್, ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಆಮೇಲೆ ಅದನ್ನ ಕ್ರಮಗಳನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತೇಳಿ ಅನ್ನಿಸ್ತದೆ. ಅಂದ್ರೆ ಮುಖ್ಯವಾಗಿ ನಮ್ಮ ರೈತರು ಇದ್ರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕು. ಯಾಕಪ್ಪ ಅಂತಂದ್ರೆ ಈ ಎರಡೂ ಲಕ್ಷಣಗಳು ಹೆಚ್ಚು ಕಡಿಮೆ ಒಂದೇ ಆಗುವಂತಹ ಒಂದು ಸಾಧ್ಯತೆಗಳು ಇರ್ತಾವ. ಅದಕ್ಕೆ ರೋಗದ ಯಾವ್ದು, ಆಮೇಲೆ ಪೋಷಕಾಂಶದ ಯಾವ್ದು ಲಕ್ಷಣ, ಇದು ನಮಗೆ ಗುರುತು ಹಿಡಿಯಕ್ ಬಂತು ಅಂತಂದ್ರ ನಾವು ಅನವಶ್ಯಕವಾಗಿ ನಮ್ಮ ಬೆಳೆಗಳಿಗೆ ಏನ್ ಹಾನಿ ಆಗುವಂತಹ ಸಾಧ್ಯತೆಗಳು ಇರ್ತಾವ, ಅವನ್ನ ನಾವು ತಪ್ಪಿಸಬಹುದು ಇಲ್ಲಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಅದು ಯಾವುದೇ ಪೋಷಕಾಂಶ ಇರ್ಬೋದು, ಶಾರೀರಿಕ ತೊಂದರೆಯಿಂದಾಗಿ ಪೋಷಕಾಂಶಗಳ ಲಕ್ಷಣಗಳು ಆಮೇಲೆ ರೋಗದ ಲಕ್ಷಣಗಳು ಹೆಚ್ಚು ಕಡಿಮೆ ಒಂದೇ ಇರೋದ್ರಿಂದ ನಾವು ಯಾವುದು ರೋಗ ಯಾವುದು ಪೋಷಕಾಂಶ ಕೊರತೆಯಿಂದ ಬಂದಿರುವಂತಹದ್ದು ಅನ್ನೋದು ನಾವು ಗುರುತಿಡಿಯೋದು ಬಹಳ ಮಹತ್ವದ್ದು. ಈಗ ಇಂಥ ಒಂದು ಸಮಸ್ಯೆ ಇದ್ದಾಗ ನಮ್ಮ ರೈತರು ಮತ್ತೆ ಏನೇನ್ ಮಾಡಬಹುದು? ಈಗ ಸಾಮಾಜಿಕ ಮೀಡಿಯಾ ನಮಗೆ ಸಾಕಷ್ಟು ಪಾಠಗಳನ್ನ ಕಲಿಸ್ತಾ ಇದೆ. ವಾಟ್ಸ್ಆಪ್ ಗ್ರೂಪ್ಗಳದಾವ, ತಮ್ಮ ಗ್ರೂಪ್ಗಳು ಇದಾವೆ ಸರ್, ತಾವ್ ಹೇಳ್ದಂಗೆ ತಮ್ಮ ಮುಖಾಂತರ ಆಗ್ಲಿ, ಆಮೇಲೆ ಇವನ್ ಫೋಟೋ ಹೊಡೆದು ನಮಗೆ ಕಳಿಸಿದ್ರು ನಡೀತದೆ. ಅಂದ್ರೆ ಸರಳವಾಗಿ ಅಂತದ್ದು ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು ಸರ್. ಯಾಕಂದ್ರೆ ನಾನು ನೋಡ್ತಿದ್ದೇನೆ ಇಲ್ಲಿ ರೈತರು ಬರ್ತಾ ಇದಾರೆ, ನಿನ್ನೆ ಒಬ್ರು ತಗೊಂಬಂದಿದ್ರು ಸರ್, ಸರ್ ನಮ್ ಸಂಪೂರ್ಣವಾಗಿ ಒಂದು 8 ಎಕರೆ ಆಗಿದೆ ನೋಡೋಣ ತಗೊಂಬಪ್ಪ ಅಂತೇಳಿ ತಂದು ಕೂಡಲೇ ಅದು ಪೋಷಕಾಂಶಗಳ ಲಕ್ಷಣ ಕಾಣಿಸ್ತದೆ ಸರ್, ಕೊರತೆಯ ಲಕ್ಷಣ. ಹಂಗಾಗಿ ಅನಾವಶ್ಯಕ ತಿದ್ದಿದ್ರೆ ಅಂದ್ರೆ 8 ಎಕರೆ ತಗೊರಿ ಹೋಗುದಲ್ಲ. ಹೌದು, ಅದಕ್ಕೆ ಆ ರೀತಿಯಾಗಿ ಒಂದು ಹಾನಿ ಆಗ್ತದೆ ಸರ್. ಆಮೇಲೆ ನಾವು ಸುಮ್ ಸುಮ್ನೆ ಪೋಷಕಾಂಶಗಳ ಕೊರತೆ ಐತಿ ಅಂತ ತಿಳ್ಕೊಂಡು ಹೊಡೆದ್ರು ಒಂದು ಹಾನಿ ಆಗ್ತದೆ ಸರ್. ಅದಕ್ಕೆ ಅದಕ್ಕೆ ಪಕ್ಕ ತಿಳ್ಕೊಂಡು ನಾವು ಮಾಡಿದ್ರೆ ಒಳ್ಳೇದು. ಇಲ್ಲ, ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ಈ ಒಂದು ಶಿಕ್ಷಣ ಏನದ, ಇದು ಬಹಳ ಮುಖ್ಯವಾದಂತದ್ದು ನಮ್ಮ ರೈತರಿಗೆ. ಯಾಕಂದ್ರೆ ರೋಗದ ಕಾರಣ ಏನದ ಅದು ನಮಗ್ ಗೊತ್ತಾಗಬೇಕು, ರೋಗದ ಲಕ್ಷಣ ಏನದಾವ ಅನ್ನೋದು ನಮಗ್ ಗೊತ್ತಾಗಬೇಕು ಅಂದ್ರೆ ನಮಗ ಅದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸರಳ ಆಗಿಬಿಡ್ತೈತಿ. ಅದಕ್ಕೆ ತಾವ್ ಹೇಳದಂಗ ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸಿ ತಮಗ ಫೋಟೋ ತೆಗೆಯೋದು ಬತ್ತಪ್ಪ ಅಂತಾರ, ಕ್ಯಾಮರಾ ಮೂಲಕ ಫೋಟೋ ತೆಗೆದು ನಿಮಗ್ ಕಳ್ಸದ್ರ ತಾವು ಅದಕ್ಕೆ ಉತ್ತರ ಹೇಳಿ ಹೇಳ್ತೀರಿ. ವಿಜ್ಞಾನಿಗಳಿರ್ತಾರ, ಆಮೇಲೆ ಅವರ ಒಂದು ಒಂದು ಸಲಹೆ ಸೂಚನೆ ಇದ್ರ ಮೂಲಕ ನೇರವಾಗಿ ಸಿಗುವಂತದ್ದು ಸಾಕಷ್ಟು ಜನ ರೈತರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವೊಮ್ಮೆ ಏನಾಗಿಬಿಡ್ತದ, ಎಲ್ಲಿ ಕೇಳೋದು ಬಿಡು, ಇದು ಇದು ಅದೇ ಅದ ಅನ್ನುವಂಥದ್ದು ಒಂದು ಕೆಲವೊಮ್ಮೆ ನಿರ್ಲಕ್ಷ್ಯ ಭಾವನೆ ಬರುವಂತಹ ಸಾಧ್ಯತೆಗಳಿರ್ತಾವ. ಅದಕ್ಕೆ ಇದನ್ನ ದಯವಿಟ್ಟು ತೆಗ್ಗಳಿ ಸರ್ ಹೇಳದಂಗ, ರೈತರು ಇದನ್ನ ಒಂದ್ ಸ್ವಲ್ಪ ಮನಸ್ಸಿನ ಮೇಲೆ ತಗೋಬೇಕು. ಯಾಕಪ್ಪ ಅಂತಂದ್ರೆ ಬೆಳಿ ನಿಮ್ದದ, ಅದಕ್ಕೆ ನುಕ್ಸಾನ ಆಗಬಾರ್ದು ಯಾವುದೇ ಕಾರಣಕ್ಕೂ. ಏನು ಬರೋಬ್ಬರಿ ಅದ, ಅದನ್ನು ನಾವು ಕ್ರಮ ಕೈಗೊಳ್ಳೋದಕ್ಕೆ ಈ ಗುರುತು ಹಿಡಿದ್ರಿಂದ ನಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆಯದು. ಈಗ ಸಾಕಷ್ಟು ಬೇರೆ ಬೇರೆ ಕೆಲಸಗಳನ್ನು ನಮ್ಮ ರೈತರು ಈಗಿನ ದಿವಸ ಮಾಡಬೇಕಾಗಿದೆ. ಒಬ್ಬರು ಸುಗ್ಗಿ ಮಾಡ್ತಾ ಇರ್ತಾರೆ, ಒಬ್ಬರು ಕಳೆನಾಶಕ ಉಪಯೋಗ ಮಾಡ್ತಾ ಇರ್ತಾರೆ, ಒಬ್ಬರು ಕೂಲಿ ಹಚ್ಚುತ್ತಿರ್ತಾರೆ, ಇಂಥವೆಲ್ಲ ಕೆಲಸಗಳು ಇದ್ದೇ ಇರ್ತಾವ. ಮುಖ್ಯವಾಗಿ ನಮ್ಮ ಬೆಳೆಗಳ ಆರೋಗ್ಯ ಚಲೋ ಇರಬೇಕು. ತಾವು ಅನೇಕ ಅವಧಿಯಿಂದ ಈ ಪಲ್ಸ್ ಮ್ಯಾಜಿಕ್ ಅನ್ನುವಂಥದ್ದನ್ನ ಶಿಫಾರಸು ಮಾಡ್ತಾ ಇದ್ದೀರಿ ನಮ್ಮ ಬೆಳೆಗಳಿಗೆ. ಅದರ ಮೂಲಕವಾಗಿ ಒಳ್ಳೆ ಇಳುವರಿ ಪಡೆಯುವಂತಹ ಕೆಲಸ ನಮ್ಮ ರೈತರು ಅವರಿಗೆ ಆಗ್ತಾ ಇದೆ. ಒಳ್ಳೆ ಇಳುವರಿ ಬರ್ತಾ ಇದೆ, ಒಳ್ಳೆ ಬೆಲೆ ಕೂಡ ಅದರಿಂದ ಬರ್ತಾ ಇದೆ. ಇಂಥ ಒಂದು ನಿಟ್ಟಿನೊಳಗೆ ಇನ್ನೂ ಒಂದು ಸ್ವಲ್ಪ ಪಲ್ಸ್ ಮ್ಯಾಜಿಕ್ ಬಗ್ಗೆ ಏನೇನು ಅನುಭವಗಳದಾವ ಅವುಗಳನ್ನು ನಾವು ನಮ್ಮ ರೈತರ ಜೊತೆ ತಾವು ಹಂಚಿಕೊಳ್ಬಹುದಾ? ಹೌದು ಸರ್, ಇದು ಬಹಳ ಒಳ್ಳೇದು ಸರ್. ಈಗ ಸಾಕಷ್ಟು ಇದನ್ನು ಒಂದು ಪೋಷಕಾಂಶಗಳು ಒಂಥರ ಆಗರ ಅಂದ್ರೆ ಎಲ್ಲ ಏನೇನ್ ಬೇಕಾಗ್ತಾವೋ ದ್ವಿದಳ ಧಾನ್ಯಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕಾಗ್ತಾವೋ ಅಂತ ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಒಂದು ಪಲ್ಸ್ ಮ್ಯಾಜಿಕ್ ಅಂತಕ್ಕಂಥದ್ದನ್ನು ಕಂಡಿಡ್ತೈತೆ ಸರ್ ಇಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ. ಅದು ನಮಗ ಈಗ ನೋಡ್ತಾ ಇದ್ದೇವೆ ಸರ್, ಒಂದು ಎರಡು ಮೂರು ಇದರಲ್ಲಿ ನಾವು ನೋಡಿದ್ರೆ ಉದ್ದು, ಹೆಸರು, ಸೋಯಾಬೀನ್, ಆಮೇಲೆ ತೊಗರಿ ಸರ್, ಇದರಲ್ಲಿ ಪ್ರಮುಖವಾಗಿ ನಾವು ಹಾಕಿದೇವಪ್ಪ ಅಂದ್ರೆ ಹೂ ಉದುರುದು ಕಡಿಮೆ ಆಗ್ತಕ್ಕಂಥದ್ದು ನೋಡಿದೇವೆ ಸರ್, ಕಾಳುಗಳು ದಪ್ಪ ಆಗ್ತಕ್ಕಂಥದ್ದು. ಒಂದಿಬ್ಬರು ರೈತರು ಹೇಳಿದ್ರು ಸರ್, ನಾವು ಚೆನ್ನೈ ಹಿಡಿತೀವಲ್ರಿ ಸರ್, ಅದ್ರ ಬಹಳ ಗ್ರೇಡಿಂಗ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಚೆನ್ನೈ ಒಳಗೆ ಏನು ಬೆಳಂಗೆ ಇಲ್ಲ ಸರ್, ಅಷ್ಟು ಅಲ್ಲೇ ಕೂಡ್ತಾವ್ ಅಂತಂದ್ರೆ ಒಂದು ಸೊಳ್ಳು ಬರಂಗೆ ಇಲ್ಲ ಅಂತೇಳಿ ಈ ತರ ಒಂದು ಅನುಭವ ಹೇಳಿದ್ರು ಸರ್. ಅದ್ಭುತ, ಇದು ಭಾರಿ ಒಂದು ಒಳ್ಳೇದಿರ್ತಕ್ಕಂಥದ್ದು. ಶೈನಿಂಗ್ ಬರ್ತದೆ ಸರ್ ಕಾಳಿಗೆ ಅಂತಕ್ಕಂಥದ್ದು ಹೆಸರಿನೊಳಗೆ ಅದು ಈ ತರ ಹೇಳಿದ್ರೆ ಸರ್, ಉದ್ದಿನೊಳಗೆ ಇಳುವರಿ ಜಾಸ್ತಿ ಆಗ್ತಕ್ಕಂಥ ವೈಜ್ಞಾನಿಕವಾಗಿನೂ ಆಗಿದೆ, ಆಮೇಲೆ ಸಾಕಷ್ಟು ಜನ ರೈತರು ಹೇಳ್ತಾ ಇದ್ರು. ಆಮೇಲೆ ಇನ್ನೂ ಕೆಲವೊಬ್ರು ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ ಸರ್, ಈಗ ರೈತರದ ಬಗ್ಗೆ ಹೇಳ್ಬೇಕಾಗಿತ್ತು, ಹೂ ಆಡೋಕಿಂತ ಮುಂಚೆನೂ ಒಂದ್ಸಲ ಸಿಂಪರಣೆ ಮಾಡ್ಕೋತಿದ್ದಾರೆ ಸರ್, ಆದ್ರೆ ಅದನ್ನ ನಮ್ ಶಿಫಾರಸು ಇಲ್ಲ ಸರ್ ಅದಕ್ಕೆ. ಅದಕ್ಕೆ ಇದು ಪ್ರಮುಖವಾಗಿ ಯಾವ ರೀತಿಯ ಕೆಲಸ ಮಾಡ್ತಿದ್ದಪ್ಪ ಅಂತಂದ್ರೆ, ತೊಗರಿಗೆ ಒಂದು 4 kg ಬೇಕಾಗ್ತದೆ ಸರ್ ಎಕರೆಗೆ. ಇದು ಯಾವಾಗ ಅಂದ್ರೆ ಹೂ ಆಡುವ ಒಂದು ಹಂತದಲ್ಲಿ ನಾವು ಸಿಂಪರಣೆ ಮಾಡ್ಕೋಬೇಕು ಸರ್, ಅಂದ್ರೆ ಒಂದು 50% ಅದಷ್ಟು ಹೂ ಆಡುವ ಒಂದು ಹಂತದಲ್ಲಿ ಏನಿದೆ ಅಲ್ಲ ಸರ್, ಅವಾಗ ನಾವು ಸಿಂಪರಣೆ ಮಾಡ್ಕೋಬೇಕು ಸರ್ ಇದನ್ನು. ಇದು ಅಂದ್ರೆ 200 liter ನೀರಿಗೆ 2 kg ಪ್ಯಾಕೆಟ್ ಬರ್ತದೆ ಸರ್, ಅದನ್ನ ಪ್ಯಾಕೆಟ್ ಹಾಕ್ಬಿಡ್ಬೇಕು ಸೀದಾ ಸರ್. ಅದು ಹಾಕಿದೇವಪ್ಪ ಅಂತಂದ್ರೆ ಇಲ್ಲಿ ಏನ್ ಅನುಕೂಲ ಆಗ್ತೈತಪ್ಪ ಅಂದ್ರೆ, ನಮಗೆ ಹೂವು ಒಂದು ಗಟ್ಟಿ ಹಿಡಿಲಿಕ್ಕೆ ಅನುಕೂಲ ಆಗ್ತದೆ ಸರ್, ಅದಕ್ಕೆ ಹೂಗಳು ಉದುರ್ಲಾರ್ದಂಗೆ ಆಗ್ತವೆ. ಆಮೇಲೆ ಹೂಗಳು ಫುಲ್ ದಂಡಿ ತಕ್ಕ ಹಿಡಿತ ಸರ್, ಫುಲ್ ದೆಟ್ಟಿನ ತುಂಬಾ ಎಲ್ಲ ಹೂ ಹಿಡಿಯುವಂತದ್ದು ಒಂದು ಸಾಧ್ಯತೆಗಳು ಇದಾವೆ ಸರ್. ಇದು ಒಂದು, ಅದೇ 15 days ಆದ್ಮೇಲೆ ಮತ್ತೊಂದ್ಸಲ ಅದನ್ನೇ ಸಿಂಪರಣೆ ಮಾಡ್ಬೇಕು ಸರ್, ಅಂದ್ರೆ 2 kg ಮತ್ತೆ ಒಂದು ಸಿಂಪರಣೆ ಮಾಡ್ಕೋಬೇಕು. 2 kg ಮತ್ತೆ ಸಿಂಪರಣೆ ಮಾಡಿದಾಗ ಪುನಃ ಸಿಂಪರಣೆ ಮಾಡಿದೀವಿ ಅಂತೇಳಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕಾಳುಗಳು ದಪ್ಪ ಆಗ್ತಕ್ಕಂತ ಸಾಧ್ಯತೆಗಳು ಇದಾವೆ ಸರ್ ಅಲ್ಲಿ, ಕಾಳುಗಳು ದಪ್ಪಾಗಿ ಆಮೇಲೆ ನಮ್ದು ಅಂದ್ರೆ ಇಳುವರಿಯಲ್ಲಿ ಹೆಚ್ಚಾಗ್ತಕ್ಕಂಥದ್ದು, ತೂಕ ಹೆಚ್ಚಾಗ್ತಕ್ಕಂಥದ್ದು ಅದಾವೆ ಸರ್. ಅದಕ್ಕಾಗಿ ಇದು ಇಷ್ಟೊಂದು ಎಲ್ಲ ಅನುಕೂಲಗಳು ಇರೋದ್ರಿಂದ ನಾವು ಪ್ರತಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದ್ರದ್ದು ಒಂದು ಲಭ್ಯತೆ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳೇನು ಇದ್ರ ಲಭ್ಯ ಇದೆ. 2 kg ಒಂದು ಪ್ಯಾಕೆಟ್ ಸಿಗ್ತದೆ ಸರ್, ಅದು 390 rupees 2 kg ಪ್ಯಾಕೆಟ್ ಸಿಗುತ್ತೆ. ಅಂದ್ರೆ ತೊಗರಿಗೆ ನೀವು ಹೆಚ್ಚು ಕಡಿಮೆ ನಾವು ನೋಡ್ಬೇಕಾಗಿತ್ತಪ್ಪ ಅಂತಂದ್ರೆ ಒಂದು 800 rupees 20 rupees ಕಡಿಮೆ ಅಂದ್ರೆ 780 rupees ಆಗುತ್ತೆ ಸರ್. ಇದು ಇದರಿಂದ ಇಳುವರಿ ನಮ್ಮಲ್ಲಿ ಹೆಚ್ಚಿಗೆ ತಪ್ಪ ಅಂದ್ರೆ ಸರಾಸರಿ ನಾವು ನೋಡಿದ್ವಪ್ಪ ಅಂತಂದ್ರೆ 15-20% ಇಳುವರಿ. ಒಂದ್ 5 chila ಬೆಳಿತಿತ್ತಂದ್ರೆ 6 chila ಬೆಳಿತದೆ. ಅಂದ್ರೆ ನೀವು 800 rupees ನೀವು ಖರ್ಚು ಮಾಡಿದ್ರೆ ಒಂದು ಚೀಲವನ್ನ ನೀವು ಮತ್ತೆ ಉಚಿತವಾಗಿ ಪಡಿಬಹುದು. ಅದರಿಂದಾಗಿ ಹೌದು 6000 rupees ಅದಂಗ ಆಗುತ್ತೆ. 5 chila ಬೆಳಿತಿತ್ತು. ಮತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆಮೇಲೆ ಇದನ್ನ ನೀವು ಯಾವುದೇ ಕೀಟನಾಶಕಗಳ ಜೊತೆಯಾಗಿ ಸೇರಿಸಿದ್ರು ಕೂಡ ಸಿಂಪರಣೆ ಮಾಡಬಹುದು. ಮಾಡಬಹುದು ಅಂತೀರಿ? ಇದನ್ನ ಒಂದೇ ಇದಕ್ಕೆ ಅಕಸ್ಮಾತ್ ಹುಳ ಇದ್ವಪ್ಪ ಅಂತಂದ್ರೆ ಹುಳದು ಕೀಟನಾಶಕಗಳ ಜೊತೆಯಾಗಿ ಸೇರಿಸಿ ನಾವು ಒಂದು ಸಿಂಪರಣೆ ಮಾಡ್ತಕ್ಕಂಥ ಕೆಲಸನು ಮಾಡ್ಕೋಬಹುದು. ಅಂದ್ರೆ ಇದೇ ಕೀಟನಾಶಕ ಜೊತೆ ಸ್ಪ್ರೇ ಮಾಡಬಹುದು ಇದನ್ನ ಅನ್ನುವಂಥದ್ದು ಏನಾದ್ರೂ ಅದನ್ನ, ಅಥವಾ ಇದ್ರ ಜೊತೆಗೆ ಮಾಡಬಾರ್ದು ಅನ್ನುವಂಥದ್ದು ಏನಾದ್ರೂ ಕೀಟನಾಶಕಗಳು ಅದಾವ ಹೆಂಗಂತ? ಕೀಟನಾಶಕ ಯಾವ ಇಲ್ಲ ಸರ್, ಅಂದ್ರೆ ಶಿಲೀಂಧ್ರ ನಾಶಕ ಅದಾವ ಸರ್, ಅಂದ್ರೆ ಕಾಪರ್ ಯುಕ್ತ ಅಂದ್ರೆ ತಾಮ್ರಯುಕ್ತ ಶಿಲೀಂಧ್ರ ನಾಶಕಗಳ ಜೊತೆಯಾಗಿ ಕೂಡಿಸ್ಬಾರ್ದು ಸರ್. ತಾವು ಶಿಫಾರಸು ನಮ್ಮ ತೊಗರಿಯಲ್ಲಿ ಯಾವ ಇಲ್ಲ ಇಲ್ಲ ಸರ್, ಉದ್ದು ಹೆಸರಿನಲ್ಲಿ ಕಾಪರ್ ಯುಕ್ತ ಒಂದು ಶಿಲೀಂಧ್ರ ನಾಶಕಗಳು ಇಲ್ಲ ಇಲ್ಲ. ಅದಕ್ಕೆ ಕೀಟನಾಶಕಗಳು ಶಿಫಾರಸು ಮಾಡಿದಂತ ಕೀಟನಾಶಕಗಳ ಜೊತೆಯಾಗಿ ನಾವು ಇದನ್ನ ಸಿಂಪರಣೆ ಮಾಡ್ಕೋಬಹುದು. ಅಂದ್ರೆ ನಾವು ಸಿಂಪರಣೆ ಮಾಡುವಾಗ ಸಹಿತ ಖರ್ಚನ್ನ ಕಡಿಮೆ ಮಾಡಬಹುದು ಅಂತೀರಿ. ಒಂದ್ರೊಳಗೆ ಎರಡು ಕೆಲಸ ಆಗ್ತಾವ. ನೀವು ಒಂದ್ ವೇಳೆ ನೀವು ಏನಾರ ಸ್ಪ್ರೇ ಮಾಡ್ತಾ ಇದ್ರಿ ಕೀಟನಾಶಕಗಳನ್ನ ಅಂತಂದ್ರ, ಅದೇ ಟೈಮ್ ಇದ್ರದ್ದು ಇತ್ತಪ್ಪ ಅಂತಂದ್ರೆ ನೀವು ಪಲ್ಸ್ ಮ್ಯಾಜಿಕ್ ಅನ್ನು ಸಹಿತ ಸೇರಿಸಿ ಸಿಂಪರಣೆ ಮಾಡಬಹುದು. ಎರಡೆರಡು ಸಲ ಅದಕ್ಕೆ ನಾವು ಟೈಮ್ ಕೊಡೋದು ಅಗತ್ಯ ಇಲ್ಲ ಅನ್ನುವಂತ ಮಾತು ಒಳ್ಳೆ ವಿಚಾರ. ಯಾಕಂತಂದ್ರ ನಮ್ಮ ರೈತರು ಇವತ್ತು ಖರ್ಚು ಕಡಿಮೆ ಮಾಡ್ಕೊಳ್ಬೇಕಾಗಿದೆ, ಅವರ ಶ್ರಮ ಕಡಿಮೆ ಮಾಡ್ಕೊಳ್ಬೇಕಾಗಿದೆ. ಶ್ರಮ ಮಾಡ್ಲಿ ಬೇಡ ಅಂತ ಅನ್ನೋದಿಲ್ಲ, ಆದ್ರೆ ಅನವಶ್ಯಕವಾಗಿ ನಾವು ಶ್ರಮ ಮಾಡೋದು ಬೇಡ ಅಂತನ್ನುವಂಥದ್ದು, ಅನವಶ್ಯಕವಾಗಿ ಖರ್ಚು ಮಾಡುವಂಥದ್ದು ಬೇಡ ಅಂತನ್ನುವಂಥದ್ದು. ಒಂದು ನಾವು ರೂಪಾಯಿ ಹೆಚ್ಚು ಖರ್ಚು ಮಾಡಿದೀವಿ ಅಂತಂದ್ರೆ ನಮ್ಮ ಲಾಭ ಅಷ್ಟರ ಮಟ್ಟಿಗೆ ಕಡಿಮೆ ಆಯ್ತಂತ ಅರ್ಥ. ಈಗ ತೆಗಳಿಯವರ ನಮ್ಮ ರೈತರದು ಒಂದು ಸಹಜವಾದಂತಹ ಒಂದು ಏನಪ್ಪಾ ಅಂತಂದ್ರ ಗುಣಧರ್ಮ ಅಂತಂದ್ರೆ, ಈಗ ಮಗ್ಗಲ ರೈತರು ಸ್ಪ್ರೇ ಮಾಡ್ತಾ ಇರ್ತಾರೆ, ಅವರು ಯಾವುದೋ ಕಾರಣಕ್ಕೆ ಎರಡೆರಡು ಮೂರು ಮೂರು ಸ್ಪ್ರೇ ಮಾಡ್ತಾ ಇರ್ತಾರ ಅಂತ ತಿಳ್ಕೊಳ್ಳೋಣ. ಈಗ ಇವರಲ್ಲಿ ಸಹಿತ ಅದು ಹೊಕ್ಕ ಬಿಡ್ತದೆ, ಅವ್ರು ಎರಡು ಮೂರು ಮಾಡ್ತಾ ಇದ್ದಾರೆ ನಾ ಯಾಕೆ ಮಾಡಬಾರ್ದು ಅನ್ನುವಂಥದ್ದು ಮಾತು ಬರ್ತದೆ. ಅವಾಗ ಅವಾಗ ನಾನು ಸ್ಪ್ರೇ ಮಾಡಬೇಕು, ಅವ್ರು ಮಾಡ್ಯಾರಲ್ಲ ನಾ ಯಾಕೆ ಮಾಡಬಾರ್ದು ಅನ್ನುವಂಥದ್ದು, ಇಂಥ ಒಂದು ಮನಸ್ಥಿತಿಗೆ ತಾವು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ. ಬಹಳ ಒಳ್ಳೆಯ ಪ್ರಶ್ನೆ ಸರ್ ಇದು. ಆಮೇಲೆ ಪ್ರತಿಯೊಬ್ಬರು ತಿಳ್ಕೋಬೇಕಾದ ಅವಶ್ಯಕತೆವಾಗಿರ್ತಕ್ಕಂಥದ್ದು ಸರ್, ನಾವು ಯಾವಾಗ ಕೀಟನಾಶಕ ಸಿಂಪರಣೆ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದು ತಿಳ್ಕೋಬೇಕು ಸರ್. ಹೆಂಗಪ್ಪ ಅಂದ್ರೆ ನಮ್ಮ ಹೊಲದಾಗ ನಾವು ಅಕಸ್ಮಾತ್ ತೊಗರಿ ಇತ್ತು ಅಂತ ಕೊರಿ ಸರ್, ಪ್ರತಿ ಗಿಡನ ನೋಡಿ ಒಂದು ಸಮೀಕ್ಷೆ ಮಾಡಬೇಕು. ಒಂದ್ ಎಕರೆದಾಗ ಒಂದ್ 10 ಗಿಡಗಳನ್ನ ನೋಡ್ಕೋಬೇಕು ಸರ್ ನಾವು. 10 ಗಿಡದಾಗ ಒಂದ್ 20 ತತ್ತಿ ಸಿಕ್ಕೂಪ ಅಂತ ಹೇಳಂತಂದ್ರೆ ನಾವು ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ಬೇಕು. ಅಕಸ್ಮಾತ್ 18 ತತ್ತಿ ಸಿಕ್ಕು ಅಂತ ಕೊರಿ ಸರ್, ಫಾರ್ ಉದಾಹರಣೆಗೆ 10 ತತ್ತಿ ಸಿಕ್ಕು, 20ಕ್ಕಿಂತ ಸ್ವಲ್ಪ ಕಡಿಮೆ ಸಿಕ್ಕು ತತ್ತಿ ಅಂತಂದ್ರೆ ಅವಾಗ ಯಾವ್ದು ಸಿಂಪಡಣೆ ಮಾಡ್ಬಾರ್ದು. ಯಾಕಪ್ಪ ಅಂತೇಳಂತಂದ್ರೆ ನೀವು ಸಿಂಪಡಣೆ ಮಾಡಿದ ಖರ್ಚಕ್ಕಿಂತ ಅದು ನುಕ್ಸಾನ್ ಆಗಿದ ಖರ್ಚನೇ ಜಾಸ್ತಿ ಆಗ್ತದೆ. ಅಂದ್ರೆ ಅಕಸ್ಮಾತ್ ನೀವು ಅವ್ ಹುಳಗಳೆಲ್ಲ ಕೂಡಿ ಒಂದು 400 ರೂಪಾಯಿದಷ್ಟು ನುಕ್ಸಾನ್ ಮಾಡ್ತಿದ್ವಪ್ಪ ಅಂತ ಹೇಳಂದ್ರೆ ನೀವು ಸಿಂಪಡಣೆ ಮಾಡೋದಕ್ಕೆ 600 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಅಂದ್ರೆ 200 ರೂಪಾಯಿ ನೀವು ವೇಸ್ಟ್ ಮಾಡಿದ್ರಿ. ವೇಸ್ಟ್ ಮಾಡ್ದಂಗೆ ಸರ್. ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ಸರ್, ಅವ್ 18 ತತ್ತಿಗಳೇನಿರ್ತಾವಲ್ ಸರ್ ಅದಕ್ಕಿನಷ್ಟು ರೇಟ್ ಕಡಿಮೆ, ಇವುಗಳಿಗೆ ತಿಂತಕ್ಕಂತ ಟ್ರೈಕೋಗ್ರಾಮ ಆಗ್ತಕ್ಕಂತ ನೈಸರ್ಗಿಕ ಶತ್ರುಗಳು ಬಹಳ ಆಗ್ತವೆ ಸರ್. ಅಂದ್ರೆ ಸತ್ತಿ ಇದ್ದಾಗ ಅವೆಲ್ಲ ಡೆವಲಪ್ ಆಗ್ತವೆ ಸರ್, ಸತ್ತಿನ ತಿಂದು ನಾಶ ಮಾಡ್ತಾವ, ಪಕ್ಷಿಗಳಿಗೆ ಆಹಾರ ಆಗ್ತವೆ, ಸಾಕಷ್ಟು ಉಪಕಾರಿ ಕೀಟಗಳು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತವೆ. ಅದಕ್ಕೆ ನಾವು ಅನಾವಶ್ಯಕವಾಗಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಬಾರ್ದು. ಅದಕ್ಕೆ ಸಮೀಕ್ಷೆ ಮಾಡಿ ಸಿಂಪಡಣೆ ಮಾಡ್ಬೇಕು ಅಂತಕ್ಕಂಥದ್ದು ನಾವು ತಲೆಯಾಗಿಟ್ಕೋಬೇಕು ಸರ್. ಇನ್ನೊಂದು ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂದ್ರೆ ಸಿಂಪಡಣೆ ಮಾಡ್ಬೇಕಾದ್ರೆ ಯಾವಾಗಲೂ ಸುರಕ್ಷತಾ ಕವಚಗಳನ್ನು ಹಾಕ್ತಕ್ಕಂಥದ್ದು. ಇತ್ತಿತ್ತಲಾಗಿ ಗೊತ್ತಾಗ್ತಾ ಇದೆ ಸರ್, ನಮ್ದು ಚರ್ಮ ರೋಗ ಆಗ್ತಕ್ಕಂಥದ್ದು, ನರಗಳ ದೌರ್ಬಲ್ಯ ಆಗ್ತಕ್ಕಂಥದ್ದು, ಅಸ್ತಮ ಆಗ್ತಕ್ಕಂಥದ್ದು, ಇಂತ ಅನೇಕ ರೋಗಗಳು ಕೀಟನಾಶಕಗಳ ಸಿಂಪಡಣೆಯಿಂದ ಆಗ್ತದೆ. ಆದ್ರೆ ಇಲ್ಲಿ ಕೆಲವೊಬ್ಬರು ರೈತರು ಏನ್ ಹೇಳ್ತಾರೆ, ಇಲ್ಲ ಸರ್ ನಾ 10 ವರ್ಷದಿಂದ ಮಾಡಕಂತೀನಿ ಏನೂ ಆಗಿಲ್ಲ ಅಂತ. ಅದಕ್ಕೆ ಏನ್ ತಿಳ್ಕೋಬೇಕು ಅಂದ್ರೆ ನಾವು ಕೆಲವೊಂದು ಇಮಿಡಿಯೇಟ್ ಆಗಿ ಆಗ್ತಾವ, ಕೆಲವೊಂದು ತಡಮಾಡಿ ಆಗ್ತಾವ. ಅದನ್ನ ತಲೆಯಾಗಿಟ್ಕೊಂಡು ವಿಷಾನೇ ಸರ್ ಅದು, ಕೀಟಗಳಿಗೂ ವಿಷ, ಮನುಷ್ಯರಿಗೂ ವಿಷ. ಅದಕ್ಕೆ ಆದಷ್ಟು ನಾವು ಸುರಕ್ಷಿತವಾಗಿ ಅವುಗಳನ್ನು ಸಿಂಪಡಣೆ ಮಾಡತಕ್ಕಂತ ಕೆಲಸ ಮಾಡ್ತೀವಿ. ಕೆಲವೊಂದು ನೋಡ್ರಿ ಕೀಟನಾಶಕಗಳು ನಾವು ಅವುಗಳ ಅಧ್ಯಯನ ಮಾಡಿದಾಗ ಅದರ ಬಗ್ಗೆ ರೈತರು ಓದಬೇಕು, ಕೀಟನಾಶಕಗಳ ಗುಣಧರ್ಮಗಳ ಬಗ್ಗೆ ಓದಬೇಕು, ಆಮೇಲೆ ನಿಸರ್ಗದೊಳಗೆ ಎಷ್ಟು ವರ್ಷ ಅವು ಸಕ್ರಿಯವಾಗಿರ್ತವೆ, ಎಷ್ಟು ವರ್ಷಕ್ಕವು ನಶಿಸಿ ಹೋಗ್ತವೆ, ಇವನ್ನು ಒಂದು ಸ್ವಲ್ಪ ನಮ್ಮ ರೈತರು ಯಾಕಂತಂದ್ರೆ ಉಪಯೋಗ ಮಾಡ್ತಾ ಇದ್ದೀವಿ ಅಂತಂದಾಗ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡಲೇಬೇಕಾಗ್ತದೆ. ವಿಜ್ಞಾನಿಗಳು ತಾವಿರ್ತೀರಿ, ತಾವು ಹೇಳ್ತೀರಿ ಏನು ಯಾವ ರೀತಿ ನಾವು ಸ್ಪ್ರೇ ಮಾಡಬೇಕು ಅಂಥೇಳಿ, ಆದರೆ ಅದರ ಜೊತೆಗೇನೆ ಈ ಒಂದು ಕೀಟನಾಶಕ ನಮ್ಮ ಶರೀರದೊಳಗೆ ಎಷ್ಟು ವರ್ಷ ಇರ್ತದೆ, ಯಾಕಂತಂದ್ರೆ ಯಾವುದೇ ನಮ್ಮ ಶರೀರದೊಳಗೆ ಹೋಗಿದ್ದು ಹೊರಗೆ ಹೋಗುದು ಬಹಳ ಕಷ್ಟ ಆಗಿಬಿಡ್ತದೆ, ಕೆಲವೊಂದ್ಸಲ ಪೂರ್ತಿ ಹೋಗಂಗಿಲ್ಲ. ಆ ಕೀಟನಾಶಕಗಳ ಗುಣಧರ್ಮನೇ ಅಂತದ್ ಇರ್ತದೆ, ನಮ್ಮ ಏನು ಒಳಗಿನ ಅಂಗಗಳಿರ್ತಾವ, ಅಗದಿ ಬಹಳ ದೊಡ್ಡ ದೊಡ್ಡ ಅಂಗಗಳಿರ್ತಾವ ನಮ್ಮ ಶರೀರದ, ಅಗದಿ ಕ್ರಿಯಾಶೀಲ ಅಂಗಗಳಿರ್ತಾವ, ಯಾವ ಮಹತ್ವದ ಅಂಗಗಳಿರ್ತಾವೆ ಅವುಗಳಲ್ಲಿ ಹೋಗಿ ಅವು ಜಮಾ ಆಗಿಬಿಡ್ತಾವ, ಅಲ್ಲಿ ಸುಮಾರು ವರ್ಷಗಳವರೆಗೆ ನಮ್ಮ ಶರೀರದೊಳಗೆ ಇರ್ತಾವ, ಹೊರಗೆ ಹೋಗಂಗಿಲ್ಲ ನಮ್ಮ ಶರೀರ ಬಿಟ್ಟು. ಅದರಿಂದಾಗಿ ಮುಂದೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿರ್ತಾವ. ಈಗ ನಾವು ಅಲ್ಪಾವಧಿ ಒಳಗೆ ನೋಡಿದ್ರೆ ಅದು ನಮಗೆ ಅನ್ಸಂಗಿಲ್ಲ, ಆದ್ರೆ ದೀರ್ಘಾವಧಿ ಒಳಗೆ ಅವು ಬಹಳಷ್ಟು ತೊಂದರೆ ಕೊಡುವಂಥದ್ದು, ಯಾಕಂದ್ರೆ ಮೇಲೆ ಮೇಲೆ ನಾವು ಸ್ಪ್ರೇ ಮಾಡಬೇಕಲ್ಲ. ಈಗ ವರ್ಷ ಪೂರ್ತಿ ನಾವು ಅದರೊಳಗೆ ಇರ್ತೀವಿ, ಈ ವರ್ಷ ಆದ್ಮೇಲೆ ಮುಂದಿನ ವರ್ಷ ಮತ್ತೆ ಚಾಲು ಆಗ್ತದೆ ಹೊಸ ಬೆಳೆ. ಹಿಂಗಾದಾಗ ನಾವು ಈ ಕೀಟನಾಶಕ ಅಲ್ಲದೆ ಇನ್ನೊಂದು ಪವರ್ಫುಲ್ ಕೀಟನಾಶಕ ಉಪಯೋಗ ಮಾಡ್ತೀವಿ, ಅದಕ್ಕಿಂತ ಪವರ್ಫುಲ್ ಮುಂದಿನ ವರ್ಷ ಉಪಯೋಗ ಮಾಡ್ತೀವಿ, ಎರಡೆರಡು ಮೂರು ಮಿಕ್ಸ್ ಮಾಡ್ತೀವಿ. ಹಿಂಗಾದಾಗ ನಮ್ಮ ಶರೀರದ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗ್ತದೆ. ಜಾನುವಾರುಗಳ ಶರೀರದ ಬಗ್ಗೆ ಯೋಚನೆ ಮಾಡಬೇಕು, ಮಕ್ಕಳ ಶರೀರದ ಬಗ್ಗೆ ಯೋಚನೆ ಮಾಡಬೇಕು, ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ತಾವು ಹೇಳಿದ್ರಲ್ಲ ಬಹಳ ಮಹತ್ವದ ವಿಚಾರ ಹೇಳಿದ್ರಿ, ಏನಂದ್ರೆ ಈಗ ಸ್ಪ್ರೇ ಮಾಡೋದ್ರಿಂದ ಏನು ಮಿತ್ರ ಕೀಟಗಳಿರ್ತವೆ, ಮಿತ್ರ ಕೀಟಗಳನ್ನ ನಾವು ಅವಕ್ಕೆ ಸಂರಕ್ಷಣೆ ಕೊಡಬೇಕಾಗ್ತದೆ. ನಾವು ಸ್ಪ್ರೇ ಮಾಡಿದೀವಪ್ಪ ಅಂತಂದ್ರೆ ಅವು ಹಾಳಾಗಿ ಹೋಗ್ಬಿಡ್ತಾವ, ಮತ್ತೆ ನಮ್ಮ ಶತ್ರುಗಳು ಕೂಡ ಸಂಖ್ಯೆ ಹೆಚ್ಚಾಗ್ತದೆ. ಬಹಳ ಮುಖ್ಯವಾದಂತಹ ವಿಚಾರ ತಾವು ಹೇಳಿದ್ದೇನಪ್ಪ ಅಂತಂದ್ರೆ, ಈಗ ಮಿತ್ರ ಕೀಟಗಳಿಗೆ ಏನು ಆಹಾರ ಆಗ್ತದೆ, ಈ ಹಸಿರು ಹುಳ ಆಹಾರ ಆಗ್ತದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅವುಗಳ ಸಂಖ್ಯೆ ಹೆಚ್ಚಾಯ್ತು ಅಂತಂದ್ರೆ ಮಿತ್ರ ಕೀಟಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅನ್ನುವಂತ ಮಾತು ಏನದಲ್ಲ, ಇದನ್ನ ನಮ್ಮ ರೈತರು ಬಹಳಷ್ಟು ತಿಳ್ಕೊಳ್ಬೇಕಾದಂಥದ್ದು. ನಿಸರ್ಗದೊಳಗೆ ಹಂಗ ವ್ಯವಸ್ಥೆನೇ ಇದೆ, ಯಾವಾಗ ನಮ್ಮಲ್ಲಿ ಆಹಾರ ಅದ ಅದನ್ನ ತಿಂದ ಹಾಕೋದಕ್ಕೆ ಅದ್ರ ಮೇಲೆ ಬದುಕುವಂತಹ ಜೀವಿಗಳ ಸಂಖ್ಯೆ ಸಹಿತ ಹೆಚ್ಚಾಗ್ತದೆ. ಇದು ನಿಸರ್ಗದೊಳಗೆ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಸಂಯೋಜನೆ. ಈಗ ನಾವು ಸಾಮಾನ್ಯವಾಗಿ ಒಂದು ತಾಯಿ ಮಗುವಿಂದ ಒಂದು ವಿಚಾರ ಮಾಡಿದ್ರೆ, ತಾಯಿ ಗರ್ಭಿಣಿಯಾದಾಗ ಏನು ಶರೀರದೊಳಗೆ ಹಾಲು ಇರುವುದಿಲ್ಲಲ್ಲ, ಮುಂದೆ ಮಗು ಹುಟ್ಟಿದಾಗ ತಾಯಿಯ ಶರೀರದೊಳಗೆ ಹಾಲು ಬರ್ತಾವ, ಮೊದ್ಲು ಹಾಲು ಇರುವುದಿಲ್ಲ, ಆದ್ರೆ ಮಗು ಹುಟ್ಟಿದ ತಕ್ಷಣ ಹಾಲು ಬಂದ್ಬಿಡ್ತಾವ ತಾಯಿಯ ಶರೀರದೊಳಗೆ. ಅಂದ್ರೆ ಯಾಕೆ ಬಂತು ಹಾಲು ಅಂತಂದ್ರೆ, ಆ ಮಗುವಿಗೆ ಫೀಡ್ ಮಾಡಬೇಕು, ಆ ಮಗುವಿಗೆ ತಾಯಿ ಹಾಲೇ ಆಹಾರ. ಈಗ ನಿಮ್ಮ ಹೊಲದೊಳಗೂ ಅದೇ ಪ್ರಕ್ರಿಯೆ ಅದ. ಯಾವಾಗ ಈ ಇಂಥ ಒಂದು ಪೀಡೆಗಳ ಬಾಧೆ ಹೆಚ್ಚಾಗ್ತದಲ್ಲ, ಅವಾಗ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ಶತ್ರು ಮಿತ್ರ ಕೀಟಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಆಹಾರದ ಅವಕ್ಕೆ, ತಿನ್ನೋದಕ್ಕೆ ಆಹಾರದ. ಸೊ ಅವು ತಿನ್ನುವಂತಹ ಒಂದು ಆಹಾರ ಅದ್ರ ಪಾಡಿಗೆ ಬಿಟ್ಬಿಡ್ರಿ, ತಿನ್ನುವಂತಹ ಕೆಲಸ ಅದ್ರ ಪಾಡಿಗೆ ಬಿಟ್ಬಿಡ್ರಿ, ಅವು ಆರಾಮಾಗಿ ನಿಮ್ಮ ಒಂದು ಹೊಲದೊಳಗೆ ಏನು ಬೆಳೆಯನ್ನು ಕಾಪಾಡಬೇಕು ಅದು ತನ್ನಷ್ಟಾನೇ ಆಗಿಬಿಡುವಂತಹ ಒಂದು ಕೆಲಸ. ಹೌದಿಲ್ರಿ? ಹೌದೌದು ಸರ್. ಬಹಳ ಇದನ್ನ ತಿಳ್ಕೊಬೇಕು ಅಂದ್ರೆ ಆದಷ್ಟು ಕೀಟನಾಶಕಗಳ ಬಳಕೆ ಬಹಳಷ್ಟು ಕಡಿಮೆ ಆಗ್ತದೆ ಸರ್, ನಮ್ಗೆ ಒಂದು ಗೊತ್ತನು ಆಗುತ್ತೆ. ಹೌದು, ಅದಕ್ಕಾಗಿನೇ ಕೆಲವೊಂದ್ಸಲ ನಿಮಗೆ ಇದು ಕೀಟನಾಶಕ ಮಿತ್ರ ಕೀಟಗಳ ಬಗ್ಗೆ, ಆಮೇಲೆ ಈ ನಮ್ಗ ಪೊಲಿನೇಷನ್ ಮಾಡ್ತಾ ಪರಾಗಸ್ಪರ್ಶ ಮಾಡ್ತಕ್ಕಂಥ ಕೀಟಗಳ ಬಗ್ಗೆ ನಾವೆಲ್ಲ ಗಮನ ಕೊಡಬೇಕು. ಒಳ್ಳೇದು ಡಾಕ್ಟರ್ ರಾಜು ತೆಗಳಿಯವರೇ, ಇಲ್ಲಿ ತನಕ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ರೈತರಿಗೆ ಏನು ಅವಶ್ಯದ ಆ ವಿಷಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇಲ್ಲಿ ತನಕ ಡಾಕ್ಟರ್ ರಾಜು ತೆಗಳಿಯವರು ತಮ್ಮಲ್ಲಿ ಇರಬಹುದಾದಂತಹ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೇಳಿದ್ರು, ಮತ್ತೆ ಅನೇಕ ಹೊಸ ವಿಚಾರಗಳನ್ನ ಕೂಡ ಅವರು ಇವತ್ತ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ತಮಗೇನಾದರೂ ಅವರನ್ನ ಮಾತಾಡಿಸಬೇಕು ಅಂತಂದ್ರ ಮೊಬೈಲ್ ನಂಬರ್ ಅನ್ನ ತಾವು ನೋಟ್ ಮಾಡಿಕೊಳ್ಬಹುದು. 9480693155 ಈ ನಂಬರ್ಗೆ ತಾವು ಕೃಷಿ ವಿಚಾರಗಳ ಕುರಿತಾಗಿ ಸಂಪರ್ಕ ಮಾಡಿ ಮಾತಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ರಾಜು ತೆಗಳ್ಳಿ, ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಇದುವರೆಗೆ ಕೃಷಿ ಸಂವಾದ ಮೂಡಿಬಂತು. ಈಗ ಚಿತ್ತಾಪುರ ತಾಲೂಕಿನ ತರ್ನಳ್ಳಿ ಗ್ರಾಮದ ಮರೆಮ್ಮ ಹೆಗ್ಗಪ್ಪ ತರ್ನಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಯಾಕವ್ವ ಮನ ಗ್ಯಾರೆ ಕಲಬುರಿಗೆ ಶರಣ ರೇ, ಆಯ್ ವ್ಯಾಪಾರ ಕೋಗೆ ಸೋತೆ ಬಂದಾರೆ ಸತ್ತ ಮನ ಗ್ಯಾರೆ, ಆಯ್ ವ್ಯಾಪಾರ ಕೋಗೆ ಸೋತೆ ಬಂದಾರೆ ಬ್ಯಾಸತ್ತ ಮನ ಗ್ಯಾರೆ, ಆಯ್ ವ್ಯಾಪಾರ ಕೋಗೆ ಸೋತೆ ಬಂದಾರೆ ಸತ್ತ ಮನ ಗ್ಯಾರೆ, ವ್ಯಾಪಾರ ಕೋಗೆ ಸೋತೆ ಬಂದಾರೆ ಬ್ಯಾಸತ್ತ ಮನ ಗ್ಯಾರೆ, ಆಯ್ ಊರಾಗ ಸುಳಗಿಲ್ಲ ಕೆರ್ಯಾಗ ಸುಳಲಿಲ್ಲ, ಕೋಬಳ ಕದಣ್ಣ ಹೇ ಬರಲಿಲ್ಲ ಯಾಕವ್ವ ಮನು ಗ್ಯಾರೆ, ಕೋಬಳ ಕದಣ್ಣ ಹೇ ಬರಲಿಲ್ಲ ಯಾಕವ್ವ ಮನು ಗ್ಯಾರೆ, ಕೋಬಳ ಕದಣ್ಣ ಬರಲಿಲ್ಲ ಲೋ ಸೈಬ, ಹರಕೆಯ ಮಂದೇ ಬಿಡಲಿಲ್ಲ ಯಾಕವ್ವ ಮನು ಗ್ಯಾರೆ, ಹರಕೆಯ ಮಂದೇ ಬಿಡಲಿಲ್ಲ ಯಾಕವ್ವ ಮನು ಗ್ಯಾನೆ, ಹೊತ್ತ ಮುಳಗಿದರೇನೆ ಕತ್ತಲಾಗಿದರೇನೆ, ಮತ್ತ ಬರವೇನಾರೇ ನಿನ್ನ ಗುಡಿಗೆ ಯಾಕವ್ವ ಮನು ಗ್ಯಾರೆ, ಮತ್ತ ಬರವೇನಾರೇ ನಿನ್ನ ಗುಡಿಗೆ ಯಾಕವ್ವ ಮನು ಗ್ಯಾನೆ, ಮತ್ತಾನೆ ಬರವೇನ ನಿನ್ನ ಗುಡಿ ಮೈ ಬೋಸುವನೆ, ಮೊತ್ತಿನ ಬಾಗೇಲ ತೆರದಿಡ ಯಾಕವ್ವ ಮನು ಗ್ಯಾನೆ, ಮೊತ್ತಿನ ಬಾಗೇಲ ತೆರದಿಡ ಯಾಕವ್ವ ಮನು ಗ್ಯಾನೆ, ಯಾಕವ್ವ ಮನು ಗ್ಯಾನೆ ಕಲಬುರಿಗೆ ಶರಣರೆ, ವ್ಯಾಪಾರ ಕೋಗೆ ಸೋತೆ ಬಂದಾರೆ ಸತ್ತ ಮನು ಗ್ಯಾರೆ, ವ್ಯಾಪಾರ ಕೋಗೆ ಸೋತೆ ಬಂದಾನೆ ವ್ಯಾಸತ್ತ ಮನ ಜ್ಞಾನೆ ಅಯ್ಯ ಪರ ಕೋಗೆ ಸೋತೆ ಬಂದಾರೆ ಸತ್ತ ಮನ ಜ್ಞಾನೆ ಅಯ್ಯ ಪರ ಕೋಗೆ ಸೋತೆ ಬಂದಾನೆ ವ್ಯಾಸತ್ತ ಮನ ಜ್ಞಾನೆ ಅಯ್ಯ ಸಂತೆಗೆ ಹೋಗೋತ ಚಿಂತೆಯ ಮಾಡೋತೆ ಅಯ್ಯ ಏನ ತರಲೆವ್ವ ಅಪರೂಪ ತವ್ವ ಮನೋಗ್ಯಾನೆ ಏನ ತರಲೆವ್ವ ಅಪರೂಪ ಯಾಕೋವ ಮನೋಗ್ಯಾನೆ ಏನೇ ತರಲೆವ್ವ ಅಪರೂಪ ಕೇಳಿಯ ಮರಿಯ ಕೋಮದ ಮೇಲ ಏನೇನಿ ದಂಡೆ ಯಾಕೋವ ಮನೋಗ್ಯಾನೆ ಕೋಕಮದ ಮೇಲ ಏನೇನಿ ದಂಡೆ ಯಾಕೋವ ಮನ ಜ್ಞಾನೆ ಆಯ್ ಕೋಕಮದ ಮೇಲ ಏನೇನಿ ದಂಡೆ ಯಾಕೋವ ಮನೋಗ್ಯಾನೆ ಆಯ್ ಕೋಕಮದ ಮೇಲ ಏನೇನಿ ದಂಡೆ ಯಾಕೋವ ಮನ ಜ್ಞಾನೆ ಆಯ್ ಹೋಗೋತ ಎಡಕಾನೆ ಬಾರೋತ ಬಲಕಾನೆ ಆಯ್ ನೀರದರಗೆ ಸದರಾನೆ ಯಾಕೋವ ಮನೋ ಜ್ಞಾನೆ ಆಯ್ ನೀರದರಗೆ ಸದರಾನೆ ಯಾಕೋವ ಮನೋ ಜ್ಞಾನೆ ಆಯ್ ನೀರನೆ ದರಗೆ ಸದರಾನ ಶಶನ ಸೈವ ಕೊಡವತ್ತ ಕೈಯೇ ಮುಗದೇನ ಯಾಕೋವ ಮನೋ ಜ್ಞಾನೆ ಆಯ್ ಕೊಡವತ್ತ ಕೈಯೇ ಮುಗದೇನೆ ಯಾಕೋವ ಮನೋ ಜ್ಞಾನೆ ಆಯ್ ಕೊಡವತ್ತ ಕೈಯೇ ಮುಗದೇನ ಯಾಕೋವ ಮನೋ ಜ್ಞಾನೆ ಆಯ್ ಕೊಡವತ್ತ ಕೈಯೇ ಮುಗದೇನ ಯಾಕೋವ ಮನೋ ಜ್ಞಾನೆ ಆಯ್ ಯಾಕೋವ ಮನೋ ಜ್ಞಾನೆ ಕಲಬುರಿಗೆ ಶರಣರೆ ಆಯ್ ವ್ಯಾಪಾರ ಕೋಗೆ ಬಂದಾರೆ ವ್ಯಾಸತ್ತ ಮನೋಗ್ಯಾರೆ ಆಯ್ ವ್ಯಾಪಾರ ಕೋಗೆ ಸೋತೆ ಬಂದಾರೆ ವ್ಯಾಸತ್ತ ಮನೋಗ್ಯಾರೆ ಆಯ್ ವ್ಯಾಪಾರ ಕೋಗೆ ಸೋತೆ ಬಂದಾರೆ ವ್ಯಾಸತ್ತ ಮನೋಗ್ಯಾರೆ ವ್ಯಾಪಾರ ಕೋಗೆ ಸೋತೆ ಬಂದಾರೆ ವ್ಯಾಸತ್ತ ಮನ ಜ್ಞಾನೆ ಆಯ್ ಓಣೆಗೆ ನವಾದೆರ್ಯ ಓಣೆಗೆ ನಕಾದೆರ್ಯ ಕೋಡಿ ನೀರಿಗೆ ಹೋಗಂಬರೆ ಕೋಲನ ಕೋಲೈ ಕೋಡಿ ನೀರಿಗೆ ಹೋಗಂಬರೆ ಕೋಲನ ಕೋಲೈ ಕೋಡಿ ನೀರಿಗೆ ಹೋಗಂಬರೆ ಕೋಲನ ಕೋಲೈ ಕೋಡಿ ನೀರಿಗೆ ಹೋಗಂಬರೆ ಕೋಲನ್ನ ಕೋಲೈ ಹೇಗರೆ ತಂದಿರಿ ನೋಗೆ ನೀರ ತೊಗೊಂಬರೆ ಕೋಲನ ಕೋಲೈ ನೀವೋಗೆ ನೀರ ತೊಗೊಂಬರೆ ಕೋಲನ್ನ ಕೋಲೈ ನೀವೋಗೆ ನೀರ ತೊಗೊಂಬರೆ ಕೋಲನ್ನ ಕೋಲೈ ನೀಲ ಮನೆ ಬೆಮ್ಮ ಜೋಡಿ ಬಾರ ತಂಗಿದೆರ ಕೋಡಿ ನೀರಿಗೆ ಹೋಗಿ ಬರ ಕೋಲನ್ನ ಕೋಡಿ ನೀರಿಗೆ ಹೋಗಿದಾರೆ ಕೋಲನ ಕೋಲೈ ಕೋಡಿ ನೀರಿಗೆ ಹೋಗಿದಾರೆ ಕೋಲನ್ನ ಕೋಲೈ ಕೋಡಿ ನೀರಿಗೆ ಹೋಗಿದಾರೆ ಕೋಲನ್ನ ಕೋಲೈ ನೀಲ ಮನೆಯ ತಳ ನಿಂಬೆ ಮಾನಿದಾಳ ಕಲಜರಿ ಬಾಯ ಬಿದ್ದಿದಾಳ ಕೋಲನ್ನ ಕೋಲೈ ಕಲಜರಿ ಬಾಯಗ ಬಿದ್ದಿದಾಳ ಕೋಲನ್ನ ಕೋಲೈ ಕಲಜರಿ ಬಾಯಗ ಬಿದ್ದಿದಾಳೆ ಕೋಲನ್ನ ಕೋಲೈ ಕಲಜರಿ ಬಾಯಗ ಬಿದ್ದಿದಾಳೆ ಕೋಲನ್ನ ಕೋಲೈ ಅಕ್ಕ ತಾಸಿಗೆ ಕಕ್ಕೆ ಕೇಳಕ್ಕೆ ನೋಡು ತಾಳ ಅಕ್ಕಗಳೇ ಒಂದ ಇರುವರದ ಕೋಲನ್ನ ಕೋಲಾಯ್ ಅಕ್ಕಗಳೇ ಒಂದ ಇರುವರದ ಕೋಲನ್ನ ಕೋಲಾಯ್ ಅಕ್ಕಗಳೇ ಒಂದ ಇರುವರದ ಕೋಲನ್ನ ಕೋಲಾಯ್ ಅಕ್ಕಗಳೇ ಒಂದ ಇರುವರದ ಕೋಲನ್ನ ಕೋಲೈ ಅಕ್ಕಗಳೇ ಒಂದ ಇರುವರದ ನೇಮ್ಯಮಾದಂದೇವಾಯಿ ದಾಳ ಕೋಲನ್ನ ಕೋಲೈ ತನಂತೆ ಬಾಯಿ ಜಿಗುದಾಳ ಕೋಲನ್ನ ಕೋಲೈ ತಣ್ಣನಂತೆ ಬಾಯಿ ಜಿಗುದಾಳ ಕೋಲನ್ನ ಕೋಲೈ ತಣ್ಣನಂತೆ ಬಾಯಿ ಜಿಗುದಾಳ ಕೋಲನ್ನ ಕೋಲೈ ದೇವಳಿಗ ಬೇನ ಚತುರ್ದೇಶದು ಪಡೆದೇನ ಕರಿ ಬಂದ ಕೋಲನ್ನ ಕೋಲೈ ಆಕ ತಂಗಿಳಿ ಗಣ್ಣ ಕರಿ